ಕಂಡೇ ನುಣ್ಣಗುದುರಿ. ತಣ್ಣಗೊಂದಿನ ವರಗಾಲಿಲ್ಲಲ್ಲೋ ಯಾವ ದೇಶದ ಹೆಣ್ಣು, ತಣ್ಣಗೊಂದಿನ ವರಗಾಲಿಲ್ಲಲ್ಲೋ ಯಾವ ದೇಶದ ಹೆಣ್ಣು, ಯಾವ ದೇಶದ ಹೆಣ್ಣು ಇವಳು ರಂಗಿಲಾಲ. ಕುಂತಳ ಕುದುರಿ ಮ್ಯಾಲ ಮಾಡ್ತಾಳೆ ಡಬುಲ್ಲ, ಕುಣದಂಗೇನವುಲ್ಲ ಕುಣದಂಗೇನವುಲ್ಲ. ಇದುವರೆಗೆ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ ಎಫ್ಎಂ 107.2 ಮೆಗಾಹರ್ಟ್ಸ್. ಕಿಸಾನ್ ವಾಣಿ ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಮಲೆನಾಡಿನಲ್ಲಿ ಆಧುನಿಕ ಕೃಷಿಯ ಅನುಭವಗಳು. ಈ ಕುರಿತು ಸಕಲೇಶಪುರ ತಾಲೂಕು ಗೊದ್ದು ಗ್ರಾಮದ ಪ್ರಗತಿಪರ ಕೃಷಿಕ ಜಿಆರ್ ಉಮೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಲೆನಾಡಿನಲ್ಲಿ ಆಧುನಿಕ ಕೃಷಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಸಕಲೇಶಪುರ ತಾಲೂಕಿನ ಗೊದ್ದು ಗ್ರಾಮದ ಪ್ರಗತಿಪರ ಕೃಷಿಕರು ಹಾಗೂ ಪರಿಸರ ಹೋರಾಟಗಾರರಾದಂತಹ ಜಿಆರ್ ಉಮೇಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಮಲೆನಾಡು ಇಷ್ಟು ವರ್ಷಗಳ ಕಾಲ ಯಾವುದೇ ಸುದ್ದಿಯನ್ನ ಮಾಡ್ತಾ ಇರಲಿಲ್ಲ, ಆದರೆ ಇತ್ತೀಚೆಗೆ ಅನೇಕ ಕಾರಣಗಳಿಂದಾಗಿ ಅದು ಸುದ್ದಿಯನ್ನ ಮಾಡ್ತಾ ಇರುವಂಥದ್ದು. ಮಳೆ ಪ್ರಾರಂಭವಾದ ತಕ್ಷಣ ಎಲ್ಲಾದರೂ ಒಂದು ಕಡೆ ಗುಡ್ಡ ಕುಸಿಯುತ್ತೆ, ರಸ್ತೆ ಬಂದ್ ಆಗುತ್ತೆ, ಈ ಥರದ ಸಮಸ್ಯೆ. ಮಳೆ ಇಲ್ಲದಂತಹ ಸಂದರ್ಭದಲ್ಲಿ ಆನೆಯ ಕಾಟ ಅಂತೇಳಿ ಅನೇಕರು ಹೇಳ್ತಾರೆ. ಅದರ ಜೊತೆಗೆ ಅನೇಕ ತರಹದ ಪರಿಸರ ಮಾಲಿನ್ಯ ಪಶ್ಚಿಮಘಟ್ಟ ಪ್ರದೇಶಗಳಲ್ಲಿ ಇವತ್ತು ಆಗ್ತಾ ಇದೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಇಲ್ಲಿಯ ಕೃಷಿ ಹೇಗಿದೆ, ಕೃಷಿ ನಮ್ಮ ಪಶ್ಚಿಮಘಟ್ಟಗಳ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನ ಉಂಟು ಮಾಡಿದೆ, ಹೇಗಿದೆ ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ನಮ್ಮೊಂದಿಗೆ ಉಮೇಶ್ ಅವರು ಇದೀಗ ಇದ್ದಾರೆ. ನಮಸ್ತೆ ಉಮೇಶ್ ಅವರಿಗೆ. ನಮಸ್ಕಾರ ಉಮೇಶ್ ಅವರೇ, ಎಷ್ಟು ವರ್ಷ ವಯಸ್ಸು ನಿಮಗೆ? ನನಗೆ 60 ವರ್ಷ ಆಗಿದೆ. 60 ವರ್ಷ ವಯಸ್ಸಾಯ್ತು. ಹುಟ್ಟಿ ಬೆಳೆದಿದ್ದೆಲ್ಲ ನೀವು ಪಶ್ಚಿಮಘಟ್ಟದ ಕಾಡುಗಳ ಮಧ್ಯದಲ್ಲೇ ಹುಟ್ಟಿ ಬೆಳೆದಿದ್ದು. ಏನ್ ಓದಿದ್ರಿ ತಾವು? ನಾನು ಡಿಗ್ರಿ ಸಂಪೂರ್ಣ ಆಗಿಲ್ಲ, 2ನೇ ವರ್ಷದ ಬಿಎಗೆ ಬಿಟ್ಟು ಮನೆಗೆ ಬಂದೆ. ಆವಾಗಿಂದ ಕೃಷಿ ನಿರಂತರವಾಗಿ ಕೃಷಿ ಮಾಡ್ಕೊಂಡು ಬಂದಿದ್ದೀನಿ. ವಿದ್ಯಾಭ್ಯಾಸ ಯಾಕೆ ಮುಂದುವರಿಸಲಿಲ್ಲ ಅಂದ್ರೆ, ಆವತ್ತು ಆ ರೀತಿ ಒಂದು ಓದ್ಬೇಕು ಅನ್ನೋದು ಮನೆ ಕಡೆನೂ ಇದಿರಲಿಲ್ಲ. ತಂದೆ ಎಲ್ಲ ತೋಟ ನೋಡ್ಕೊಂಡಿರೋ ನಮ್ಮ ಮಟ್ಟಕ್ಕಿದ್ರು, ಅಂದ್ರೆ ನಮಗೂ ಅದು ಇಷ್ಟ ಆಗ್ಲಿಲ್ಲ. ನಾವು ಓದಿದ್ದ ಒಂದು ಇದೇ ಸರಿ ಇಲ್ಲ, ತಳಹದಿನೇ ಸರಿ ಇರಲಿಲ್ಲ. ಹಾಗಾಗಿ ಬೇಡ ಅಂತ ತೋಟಕ್ಕೆ ಬಂದ್ಮೇಲೆ ಮತ್ತೆ ಓದಕ್ ಆಗ್ಲಿಲ್ಲ. ಹಾಗೇತು ಕೃಷಿ ಮಾಡ್ತಾ ಈ ಬೇರೆ ಬೇರೆ ಪರಿಸರ ಸಮಸ್ಯೆ ಹೋರಾಟಗಳು ಈ ಬೇರೆ ಬೇರೆ ಆ ರೀತಿ ಕೆಲಸಗಳನ್ನ ಮುಂದುವರ್ಸ್ಕೊಂಡು ಬಂದಿದ್ದೀವಿ ಇದುವರೆಗೆ. ಎಷ್ಟು ಜಮೀನಿದೆ ಮತ್ತೆ ಏನೇನು ಬೆಳಿತೀರಿ ನೀವು? ನನಗೆ ಕಾಫಿ ತೋಟ 20 ಎಕರೆ ಇದೆ, ತರಿ ಜಮೀನು ಒಂದು 5 ಎಕರೆ ಇದೆ, ಬೇರೆ ಏಲಕ್ಕಿ ತೋಟ ಒಂದು 5 ಎಕರೆ ಇದೆ. ನಾನು ಚಿಕ್ಕಂದಿನಿಂದ ನಾವು ಏಲಕ್ಕಿ ತೋಟನೇ ಕೃಷಿ ಮಾಡ್ತಾ ಇದ್ದಿದ್ದು, ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಏಲಕ್ಕಿಗೆ ಬೇರೆ ರೋಗ ಬಾಧೆ ಬೇರೆ ಬೇರೆ ರೀತಿ ಸಮಸ್ಯೆ ಬಂದ್ರೆ ಏಲಕ್ಕಿ ಫಸಲು ಹೋದಾಗ ಮತ್ತೆ ಅದ್ರ ಬೆಲೆ ಬಿದ್ದು ಹೋದಾಗ ಮತ್ತೆ ನಾವು ಪುನಃ ಕಾಫಿ ತೋಟಕ್ಕೆ ಕಾಫಿ ಹಾಕಿ ಶುರು ಮಾಡಿ 1983-84 ರೋಬಸ್ಟಾ ತಳಿನ ಕಾಫಿ ತೋಟ ಮಾಡಕ್ಕೆ ನಾನು ನನ್ನ ತಂದೆ ಮತ್ತು ತಮ್ಮ 3 ಜನ ಸೇರಿ ಮಾಡಿದ್ವಿ. ಅದು ಈಗೆಲ್ಲ ಫಸಲಿಗೆ ಬಂದಿದೆ. ಏಲಕ್ಕಿ ಹಂತವಾಗಿ ಏಲಕ್ಕಿ ಹೋಯ್ತು, ಆದ್ರೆ ಏಲಕ್ಕಿ ಬಿಡ್ಲಿಲ್ಲ. ನಾವು ಏಲಕ್ಕಿ ನಿರಂತರವಾಗಿ ಮಾಡ್ತಾ ಇದ್ವಿ, ವರ್ಷದಲ್ಲಿ 150-200 ಕೆಜಿ ಕುಯ್ತಾ ಇದ್ವಿ. ಕಾಳು ಮೆಣಸಿದೆ, ಕಾಳು ಮೆಣಸನ್ನು ಪ್ರತಿ ವರ್ಷ ಗಿಡ ಹಾಕ್ತಾ ಇರ್ತೀವಿ, ಅದು ಸ್ವಲ್ಪ ಆಗುತ್ತೆ ಕಾಳು ಮೆಣಸು ಕೂಡ. ಆದರೆ ಕಾಫಿ ಮಾತ್ರ ಇತ್ತೀಚಿನ ವರ್ಷಗಳಲ್ಲಿ ನಮಗೆ ಒಂದೊಂದು ವರ್ಷ ಅತಿವೃಷ್ಟಿಯಾದಾಗ ಕಾಫಿ ಫಸಲು ಹೋಗುತ್ತೆ. ಈ ವರ್ಷ ಕಳೆದ ವರ್ಷ ಉತ್ತಮವಾದ ಫಸಲು ಕಾಣ್ತಾ ಇದೆ ಈ ಕಾಫಿ ಗಿಡದಲ್ಲಿ, ಆ ರೀತಿ ಡ್ಯಾಮೇಜ್. ಯಾಕೆಂದ್ರೆ 2019 ಹೋಗಿತ್ತು ಕಾಫಿ ಸಂಪೂರ್ಣವಾಗಿ ಡ್ಯಾಮೇಜ್ ಅತಿವೃಷ್ಟಿಯಿಂದ ಹೋಗಿತ್ತು. ಯಾಕೆಂದ್ರೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಮಳೆ ಒಂದು ಜೂನ್ನಿಂದ ರೋಹಿಣಿ ಮೃಗಶಿರ ಆರಿದ್ರ ಪುನರ್ವಸಪು ಶಾಶ್ಲೇಷ ಮುಖ ಪುಬ್ಬಾ ಮಳೆ ಒಳಗೆ ಯಾವ್ದಾದ್ರು ಒಂದು ಮಳೆ ಅತಿವೃಷ್ಟಿ ಆಗ್ಬಿಟ್ರೆ ಮಳೆ ಇರೋದು 15 ದಿವಸದಲ್ಲಿ ಒಂದೇ ಮಳೆ ಒಂದು ವಾರದಲ್ಲಿ ಒಂದು 30-40 ಇಂಚ್ ಮಳೆ ಆಗ್ಬಿಟ್ರೆ ಸಂಪೂರ್ಣವಾಗಿ ನೆಲ ಕಚ್ಚಿಬಿಡುತ್ತೆ ಎಲೆಕ್ಕಿ ಫಸಲು. ಅದು ನಮ್ದು ಅದೊಂದು ಇದು ಸಮಸ್ಯೆ ನೋಡಿ. ಈ ವರ್ಷ ಏನಾಯ್ತು, ಜೂನ್ ನಿಂದ ಶುರುವಾಗಿ ಸೂರ್ಯ ಬೀಳಲೇ ಇಲ್ಲ ಬೆಳಕು. ಈಗ 3 ದಿವಸದಿಂದ ಮಳೆ ಬರ್ತದೆ. ಮಧ್ಯದಲ್ಲಿ ಸ್ವಲ್ಪ 6 ದಿನ ಮಳೆನಲ್ಲಿ ಸ್ವಲ್ಪ ಗ್ಯಾಪ್ ಆಯ್ತು. ಆದ್ರೂ ಆ ರೀತಿ ಈ ಸರಿ ಕೃಷಿಗಂತ ಏನು ಹೊಡೆತ ಬೀಳಲಿಲ್ಲ. ಮೊದಲು ಸ್ವಲ್ಪ ಬಿಸಿಲಿತ್ತು, ಆದ್ರೂ ತುಂತುರು ಮಳೆ, ಮೇ ತಿಂಗಳಲ್ಲೂ ಮಳೆ ಇತ್ತು. ಆದ್ರೆ ಈ ವರ್ಷ ಕೃಷಿ ಸ್ವಲ್ಪ ಚೆನ್ನಾಗಿದೆ. ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಕೃಷಿನಲ್ಲಿ ಚೆನ್ನಾಗಿದ್ರು ಕೂಡ ಬೆಲೆ ಇಲ್ಲ. ಬೆಲೆ ಏನಾಗಿದೆ ಅಂದ್ರೆ ಸುಮಾರು 15-20 ವರ್ಷದ ಇದ್ದ ಬೆಲೆ ಇವತ್ತು ಕೂಡ ರೋಬಸ್ಟಾ ಕಾಫಿ ಇದೆ. ಆಮೇಲೆ ಏಲಕ್ಕಿಗೆ ಬನ್ನಿ ನೀವು, ಏಲಕ್ಕಿ ಕಳೆದ ವರ್ಷ ಎಲ್ಲ ಭಾರಿ ಏನು 3,000-4,000 ರೂಪಾಯಿ ಆಯ್ತು ಅಂತೇಳಿ ಎಲ್ಲ ಈ ವರ್ಷ ಎಲ್ಲರೂ ಏಲಕ್ಕಿ ಬೆಳೆಯಕ್ಕೆ ಶುರು ಮಾಡಿದ್ರು. ಆದ್ರೆ ಏಲಕ್ಕಿಗೆ ಪುನಃ ಮತ್ತೆ 700-800 ರೂಪಾಯಿ ಕೆಜಿ ಬಂದ ನಿಂತಿದೆ. ಈ ಕಾಫಿ ತಾಳೆ ಈಗ ರೋಬಸ್ಟಾ ನಮ್ದು 6-8 ಇದೆಯಲ್ಲ, ನಾವು ತೋಟ ಮಾಡಿದಾಗ 88 ಹೆಚ್ಚು ಕಮ್ಮಿ 2005 ಗೊಬ್ಬರದ ಬೆಲೆ 4 ಪಟ್ಟು ಅಲ್ಲ ಜಾಸ್ತಿ ಆಗಿದೆ ನೋಡಿ. ಆಗ ಸುಪಾಲ ಚೀಲ 80 ರೂಪಾಯಿ ಇದ್ದಿದ್ದು ಇವತ್ತು 1,020 ರೂಪಾಯಿ ಆಗಿದೆ. ಯೂರಿಯಾ ಒಂದು ಬಿಟ್ಟೆ ಪ್ರತಿಯೊಂದು ಫರ್ಟಿಲೈಸರ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಆಮೇಲೆ ಎರಡನೇದು ಲೇಬರ್ದು, ಲೇಬರ್ ಪ್ರಾಬ್ಲಮ್ ಹಂಗಿದ್ದಾರೆ. ಅವತ್ತೆಲ್ಲ 50 ರೂಪಾಯಿನಿಂದ ಇದ್ದಂತ ಗಂಡಾಳು ಇವತ್ತು 500 ರೂಪಾಯಿ, 30 ರೂಪಾಯಿ ಹೆಣ್ಣಾಳು ಇದ್ದಿದ್ದು ಇವತ್ತು 300 ರೂಪಾಯಿ. ಅದ್ ಬಿಡಿ, ಅದು ಕಾಲಚಕ್ರ ಆಗ್ತಾ ಇರುತ್ತೆ. ಅಂದ್ರೆ ಅದಕ್ಕಿಂತ ಮುಂಚೆ ಸ್ಕಿಲ್ಡ್ ಲೇಬರ್ ಇಲ್ಲ, ಯಾಕೆಂದ್ರೆ ಎಲ್ಲ ಯುವಕರೆಲ್ಲ ಬೆಂಗಳೂರು ಅಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ, ಎಲ್ಲ ವಯಸ್ಕರು ಮಾತ್ರ ಈಗ ಬರ್ತಾ ಇದಾರೆ ಕೆಲಸಕ್ಕೆ. ಅದೊಂದು ದೊಡ್ಡ ಸಮಸ್ಯೆ. ಆಮೇಲೆ ಎರಡನೇದಂದ್ರೆ ನುರಿತ ಕಾಫಿ ತೋಟದಕ್ಕೆ ಅನುಭವ ಇರೋ ಅಂತ ಯಾರು ಕಾರ್ಮಿಕರು ಸಿಗ್ತಾ ಇಲ್ಲ, ಅದೊಂದು ನಮಗೆ ದೊಡ್ಡ ಸಮಸ್ಯೆ ಆಗಿದೆ. ಆಮೇಲೆ ದೂರದಿಂದ ಕರ್ಕೊ ಬರೋಣ ಅಂದ್ರು ಕೂಡ ಇವತ್ತಿನ ಪೆಟ್ರೋಲ್ ಡೀಸೆಲ್ ರೇಟ್ನಲ್ಲಿ ದುಬಾರಿಯಾಗಿ ಅವ್ರು ಕರ್ಕೊ ಬಂದ್ರು ಕೂಡ ಒಬ್ಬ ಹೆಣ್ಣಾಳಿಗೆ 500 ರೂಪಾಯಿ ಖರ್ಚಾಗುತ್ತೆ, ಗಂಡಾಳಿಗೆ 700 ರೂಪಾಯಿ ಖರ್ಚಾಗುತ್ತೆ. ಅದೆಲ್ಲ ಹೇಗೋ ಮಾಡಬಹುದು. ಕಾಫಿ ಬೆಲೆ ಮಾತ್ರ 3,000. ನಾವೆಲ್ಲ ಕಾಫಿ ಕೊಡೋ ಟೈಮಿಗೆ 2,900 ರೂಪಾಯಿ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಮ್ಗೆ ಅತಿ ಹೆಚ್ಚು ಮಳೆ ಬೀಳ ಅಂತ ಹೋಬಳಿಗಳಲ್ಲಿ ಈಗ ಒಂದು ಕ್ಯೂರಿಂಗ್ನವರು ಒಂದು ಪರಿಪಾಠ, ನಮ್ಗೆ ಔಟ್ ಟರ್ನ್ ಇದ್ರೆ ಮಾತ್ರ ನಿಮ್ ಕಾಫಿ ಬೆಲೆ ಕೊಡ್ತೀವಿ ಅಂತ ಹೇಳ್ತಾರೆ. ನಮ್ದೆಲ್ಲ ಔಟ್ ಟರ್ನ್ ಎಲ್ಲ ಅವರು 25 ಒಳಗಡೆ ಬರುತ್ತೆ ಅಂತ ಹೇಳ್ತಾರೆ. 24-25 ಬಂದ್ರೆ 2,900 ರೂಪಾಯಿ, ಅದ್ರ ಮೇಲೆ ಬಂದ್ರೆ 3,000. ಈಗ ನಮ್ಮಲ್ಲಿ ಯಾರು ಕಾಫಿನೂ ಬರೋದಿಲ್ಲ ಅಂತ ಹೇಳ್ತಾರೆ. ಅವ್ರ ಔಟ್ ಟರ್ನ್ ಎಲ್ಲ 25-26 ಒಳಗೆ ಬರುತ್ತೆ ಅಂತೇಳಿ ನಮ್ದು ಪ್ರತಿ ವರ್ಷ 2,900 ಮೇಲೆ ಪ್ರತಿ 50 ಕೆಜಿ ಬ್ಯಾಗಿಗೆ ಚೀಲಕ್ಕೆ ಚೆರಿ ಕಾಫಿಗೆ ರೇಟೇ ಸಿಗೋದಿಲ್ಲ. ಕೊನೆ ನಾವು ಕಾಫಿ ಕೊಟ್ಟಾದ್ಮೇಲೆಲ್ಲ 2,300-400 ಆಗುತ್ತೆ. ಯಾರು ಬೆಳೆಗಾರರು ಕಾಫಿ ಇಟ್ಕೊಂಡಿಲ್ಲ. ಈಗ ಅರೇಬಿಕಾ ಕಾಫಿನೇ ನೋಡಿ, ಇವತ್ತು 14,000 ರೂಪಾಯಿ ಇದೆ ಪ್ರತಿ 50 ಕೆಜಿ ಬ್ಯಾಗಿಗೆ. 10,500 ರೂಪಾಯಿ ಎಲ್ಲ ಕೂಡ ಅರೇಬಿಕಾ ಕಾಫಿನ ಮಾರಿದ್ದಾರೆ. ಅಂಥವರೆಲ್ಲ 1%-2% ಇಟ್ಟಿರ್ಬೋದು. ಕಾಫಿ ಬೆಳೆಗಾರತವ್ರು ಯಾರ ತವರು ಇಲ್ಲ. ಆದರೆ ಕಾಫಿ ಬೆಲೆ ಗಗನಕ್ಕೆ ಹೋಗಿದೆ ಅಂತ ಬರೀ ಬರುತ್ತೆ ಅಷ್ಟೇ, ಬಿಟ್ಟರೆ ಬೆಳೆಗಾರರಿಗಂತೂ ಇದುವರೆಗೂ ಸಿಕ್ಕಿಲ್ಲ ನನ್ನ ಇದ್ರ ಪ್ರಕಾರ. ಅಂದರೆ ಇವತ್ತಿನ ತೋಟ ಮಾಡೋದು ಅಷ್ಟು ಸುಲಭ ಅಲ್ಲ, ಭಾರಿ ಕಷ್ಟ ಇದೆ ಹೊಸ ತೋಟಗಳೆಲ್ಲ ಮಾಡೋಕ್ಕೆ. ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ ಇವತ್ತು ಲೇಬರ್ ಇಲ್ಲ ಅಂತ ಹೇಳ್ಬಿಟ್ಟು ಯಾರು ನೋಡಿದರೂ ಕಳೆನಾಶಕ ಹೊಡಿತಾ ಇರೋದು, ಇದೊಂದು ದೊಡ್ಡ ದುರಂತ. ಕಳೆನಾಶಕ ಹೊಡೆದು ಇಷ್ಟೇ ಲೀಟ್ರ್ ಗಟ್ಟಲೆ, ಕೋಟಿ ಲೀಟ್ರ್ ಗಟ್ಟಲೆ ಭೂಮಿಗೆ ಚೆಲ್ತಾ ಇದೆ ಕಳೆನಾಶಕನ. ಅದಕ್ಕೆ ಮೇಯ್ನ್ ಕಾರಣ ಕಾರ್ಮಿಕರ ಕೊರತೆ. ಮೇಯ್ನ್ ಕಾರಣ ಕಾರ್ಮಿಕರಿದ್ರೆ ಯಾರು ಕೂಡ ಕಳೆನಾಶಕ ಹೊಡೆಯೋದಿಲ್ಲ, ಯಾಕೆಂದ್ರೆ ಕಳೆನಾಶಕ ಹೊಡೆದ್ರೆ ಅದು ಸೊಪ್ಪು ಕೊಚ್ಚಿದಾದ್ರೆ ತೋಟ ಗೊಬ್ಬರ ಆಗುತ್ತೆ ಅಂತ ಗೊತ್ತಿರುತ್ತೆ ಅವ್ರಿಗೂ ಕೂಡ. ಇದೊಂದು ಮಹಾನ್ ದುರಂತ. ಆಮೇಲೆ ಇನ್ನೂ ಏನಾಗಿದೆ ಅಂದ್ರೆ ಎಲ್ಲರೂ ಕಳೆನಾಶಕ ಹೊಡೆದೇ ತೋಟ ಮಾಡೋಂತ ಒಂದು ಮಟ್ಟಕ್ಕೆ ಬಂದಿದ್ದಾರೆ, ಅದು ಅನಿವಾರ್ಯ ಕೂಡ ಆಗಿದೆ. ಆಮೇಲೆ ಇನ್ನ ಈ ಬೆಲೆದು ಹೇಳಕ್ ಹೋದ್ರೆ ನಿಮಗೆ ಈ ಬೆಲೆ ಇದೇ ರೀತಿ ಇನ್ನೊಂದು 4-5 ವರ್ಷ ಇದೇ ಬೆಲೆ ಮುಂದುವರೆದ ಬೆಲೆ ತುಂಬಾ ಜನ ತೋಟಗಳನ್ನ ಹಾಳ್ಬಿಡ್ತಾರೆ. ಇದು ಸತಸಿದ್ಧ, ಯಾಕೆಂದ್ರೆ ಈಗ ಅನಿವಾರ್ಯವಾಗಿ ಉಳಿಸ್ಕೊಳ್ಳೇಬೇಕು ಅಂತ ಕಷ್ಟಪಟ್ಟು ಸಾಲ ಸೋಲ ಮಾಡಿ ನಾವು ತೋಟ ಎಲ್ಲ ಮಾಡ್ತಿದ್ವಿ ಬಿಟ್ರೆ ತೋಟದಿಂದ ಆದಾಯ ಆಗಿ ಒಂದು 10 ಲಕ್ಷ ರೂಪಾಯಿ ಒಂದು ಕಾರ್ ತಗೊಳಕ್ಕೂ ಆಗೋದಿಲ್ಲ. ಕಾರ್ ತಗೋಬಹುದು 20-30 ಲಕ್ಷ ಕದಾಂಡರ್ ಅಂದ್ರೆ ಭಾರಿ ಎಲ್ಲ ಒಂದು 5%-6% ದುಡ್ಡು ಇದ್ದವರು ಇಲ್ಲ ಬ್ಯಾಂಕ್ ಸಾಲ ಮಾಡಿ ಕಾರ್ ತೆಗೆದಿರ್ತಾರೆ. ಇವತ್ತು ಕಾಫಿ ಬೆಳೆಗಾರರು ಅಂತ ಹೇಳೋದು ಮಾತ್ರ ನಮಗೆ ನೋಡಕ್ ಮಾತ್ರ ಕಾಫಿ ಬೆಳೆಗಾರರು ದೊಡ್ಡ ದೊಡ್ಡ ಮನೆ ಕಟ್ಟಿರ್ತಾರೆ, ದೊಡ್ಡ ದೊಡ್ಡ ಕಾರ್ ಇಟ್ಕೊಂಡಿರ್ತಾರೆ ಅಂತ. ಆದ್ರೆ ಅವರ ಒಳಗಡೆ ಇರೋಂತ ಇದನ್ನ ನೋಡಿದ್ರೆ ನಿಮಗೆ ಯಾರು ಕೂಡ ನಂಬೋದಿಲ್ಲ ಅಷ್ಟು ಮಟ್ಟಿಗೆ ಇವತ್ತು ಕಾಫಿ ಬೆಳೆಗಾರರು ಸಮಸ್ಯೆ ಸಿಕ್ಕಾಕಂದ್ರೆ. ಸಾಮಾನ್ಯವಾಗಿ ಕಾಫಿ ಬೆಳೆ, ಮೆಣಸು ಮತ್ತೆ ಏಲಕ್ಕಿ ಈ ತರದ ಎಲ್ಲವುದನ್ನು ಕೂಡ ರಾಸಾಯನಿಕಗಳನ್ನ ಬಳಸಿ ಕೃಷಿಯನ್ನ ಮಾಡುವಂತದನ್ನ ನಾವು ಗಮನಿಸ್ತೇವೆ. ರಾಸಾಯನಿಕಗಳನ್ನ ನೀಡಲಿಲ್ಲ ಅಂತ ಹೇಳಿದ್ರೆ ಬೆಳೆ ಬರೋದಿಲ್ಲ ಅನ್ನುವಂತ ಒಂದು ನಂಬಿಕೆ ನಮ್ಮ ಕೃಷಿಕರಲ್ಲಿ ಇದೆ. ಆದ್ರೆ ನೀವು ಸಾವಯವ ಪದ್ಧತಿಯಲ್ಲಿ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನ ಮಾಡಿದಂತವ್ರು, ಸಾವಯವದಲ್ಲೇ ಮಾಡಬೇಕು ಅಂತ ಹೇಳಿ ನಿಮ್ಗೆ ಯಾಕೆ ಅನ್ನಿಸ್ತು? ಅಲ್ಲ, ನಾನು ಸಂಪೂರ್ಣ ಸಾವಯವ ಇಲ್ಲ, ಅದ್ರಲ್ಲಿ ನಾವು ಫರ್ಟಿಲೈಸರ್. ಆದ್ರೆ ನನ್ನ ಧನಿನ ಗೊಬ್ಬರ ಮಾತ್ರ ಪ್ರತಿ ವರ್ಷ 1 ಹೆಕ್ಟೇರ್ಗೆ ಇಷ್ಟು ಅಂತ ಧನಿನ ಗೊಬ್ಬರ ಹಾಕಿ ಹಾಕ್ತೀನಿ. ನಮ್ಮಲ್ಲಿ ನೈಟ್ರೋಜನ್, ಪೊಟ್ಯಾಸ್, ಫಾಸ್ಫರಸ್ ಎಲ್ಲ ನಮ್ಮ ಸಾಯಿಲಲ್ಲಿ ಅತಿ ಹೆಚ್ಚು ಮಳೆ ಆಗೋದ್ರಿಂದ ನಮ್ದ್ರಲ್ಲಿ ಯಾವ್ದಾದ್ರು ಒಂದು ಉಳಿಯೋದಿಲ್ಲ, ಯಾಕಂದ್ರೆ ಕ್ಯಾಲ್ಸಿಯಂ ಅಂತೂ ಹೋಗ್ತಾನೆ ಇರ್ತದೆ ಪ್ರತಿ ವರ್ಷ. ಅದೇ ನಾವು ಫರ್ಟಿಲೈಸರ್ನ ಸ್ವಲ್ಪ ಯೂಸ್ ಮಾಡಬೇಕಾಗುತ್ತೆ, ಯಾಕಂದ್ರೆ ಫರ್ಟಿಲೈಸರ್ ಇಲ್ಲದೆ ಹೋದ್ರೆ ಇದು ಮಾಡ. ಅಂದ್ರೆ ಸಾವಯವ ಮಾಡಬಹುದು ಅಂದ್ರೆ ನನಗೆ ಸಾವಯವದಲ್ಲಿ ಒಂದು ಅಂದ್ರೆ ಇಡೀ ತೋಟಗಳನ್ನೇ ಸಾವಯವ ಮಾಡಿ ಮಾಡೋಕ್ಕಾಗಲ್ಲ, ಒಂದು 4-5 ಎಕರೆ ಬ್ಲಾಕ್ ಮಾಡಿ ಆ ರೀತಿ ಮಾಡೋದು ಸೂಕ್ತ, ಹಂತ ಹಂತವಾಗಿ ಸಾವಯವ ಮಾಡೋದು ನನಗನ್ಸುತ್ತೆ ಸೂಕ್ತ ಅಂತ. ಯಾಕೆಂದ್ರೆ ಆ ರೀತಿಯಾದಾಗ ನಾವು ಈ ದನಿನ ಗೊಬ್ಬರ ಈ ಕುರಿ ಗೊಬ್ಬರ ಎಲ್ಲ ಹಾಕಿದಾಗ ಅದರಲ್ಲಿರೋಂಥ ಒಂದು ರಿಸಲ್ಟ್ ನಮಗೆ ಫರ್ಟಿಲೈಸರ್ ಹಾಕಿದ್ರಲ್ಲಿ, ಯಾಕೆ ಅದು ಎರಡೂ ಮಿಕ್ಸ್ ಇದ್ದಾಗ ಒಳ್ಳೆ ಇದು ಬರುತ್ತೆ. ಯಾಕೆಂದ್ರೆ ನಮ್ಗೆ ಇವತ್ತು ಕೂಡ ತೋಟಗಳು ಹೊಸದಿದ್ದಾವೆ, ನಾವು ದನಿನ ಗೊಬ್ಬರ ಹಾಕಿದ್ದು ಬ್ಲಾಕ್ಗಳಿದ್ದಾವೆ ಪಟ್ಟೆಗಳು, ಅಲ್ಲಿ ನೀವು ಬಂದು ನೋಡ್ಬೇಕು ಆ ಗಿಡ ಭಾರಿ ಚೆನ್ನಾಗಿದೆ ಅಲ್ಲ. ಎಂಥ ಮಳೆ ಬಂದರೂ 200-220 ಇಂಚ್ ಮಳೆ ಬಂದರೂ ಎಲೆ ಬಿಡೋದಿಲ್ಲ, ತೋಟಗಳು ಚೆನ್ನಾಗಿದೆ. ನೀವು ಹೇಗೆ ಹಂತ ಹಂತವಾಗಿ ಅದನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಿ? ಪ್ರತಿ ವರ್ಷ ಇದನ್ನೇ ಹಾಕಿ ಫರ್ಟಿಲೈಸರ್ ಹಾಕಿ ನೋಡೋ ದನಿನ ಗೊಬ್ಬರ ಹಾಕಿದ್ರೆ ಪ್ರಯೋಜನ ಆಗುತ್ತೆ ಅನ್ನೋದೊಂದು ಗೊತ್ತಾಯ್ತು. ಅದರಿಂದ ನಾವು ಪ್ರತಿ ವರ್ಷ ದನಿನ ಗೊಬ್ಬರ ಸ್ವಲ್ಪ ಸ್ವಲ್ಪ ಒಂದೇ ಸರಿ ಹಾಕಕ್ಕಾಗಲ್ಲ, ಆಗಾಗ ಹಾಕ್ತಾ ಇರ್ತೀವಿ. ಯಾಕೆ ನಾನೇ ಸ್ವಂತ ನನ್ನ ಹತ್ರ ಒಂದು 9 ದನ ಇದೆ, ನಾನು ಈಗಾಗಲೇ ಒಂದು 250-300 ಸೊಪ್ಪು ಹಾಕಿದ್ದೀನಿ. ಆಮೇಲೆ ಪ್ರತಿ ದಿವಸ 5-5 ಹಸಿ ಹುಲ್ಲು ಹಾಕ್ತೀವಿ, ಒಣಗುಲ್ಲು ಹಾಕ್ತೀವಿ. ಈಗಾಗಲೇ ಒಂದು 15 ಟ್ರ್ಯಾಕ್ಟರ್ಷ್ಟು ನಾನು ದನಿನ ಗೊಬ್ಬರ ಮಾಡಿದ್ದೀನಿ. ಇನ್ನು ಅದು ಜನವರಿ ಫೆಬ್ರವರಿ ಹೊತ್ತಿಗೆ ಇನ್ನು 25 ಟ್ರ್ಯಾಕ್ಟರ್ಷ್ಟು ದನಿನ ಗೊಬ್ಬರ ಆಗುತ್ತೆ. ಅದನ್ನ ನಾವು ತೋಟಕ್ಕೆ ಹಾಕ್ತಾ ಇರ್ತೀವಿ, ಅದು ಗದ್ದೆಗೂ ಹಾಕ್ತೀವಿ ತೋಟಕ್ಕೂ ಹಾಕ್ತೀವಿ. ಯಾವ ಸಂದರ್ಭದಲ್ಲಿ ಅದನ್ನ ನೀಡ್ತೀರ? ಅದು ನೋಡಿ, ಈ ವರ್ಷ ಲೇಬರ್ ಇಲ್ಲದೆ ಇನ್ನೂ ದನಿನ ಗೊಬ್ಬರ 3-4 ಟ್ರ್ಯಾಕ್ಟರ್ ತೋಟದ ರೋಡ್ಗಳಲ್ಲೇ ಬಿದ್ದಿದೆ, ಅರ್ಧಂಬರ್ದ ಆಗಿದೆ. ಸ್ವಲ್ಪ ಹಾಕಿದೀವಿ ಈಗ ಹೆಚ್ಚಿಗೆ. ನನಗನ್ಸುತ್ತೆ ಅದು ಜೂನ್ ತಿಂಗಳಲ್ಲಿ ಭಾರಿ ಸೂಕ್ತ ಹಾಕೋದು, ಜೂನಲ್ಲಿ ಹಾಕಿದ್ರೆ ಚೆನ್ನಾಗಿ ಕರಗುತ್ತೆ. ಈ ಸರಿ ನಾನು ಆಗಸ್ಟ್ ತಿಂಗಳಲ್ಲಿ ಹಾಕಿದ್ದೀನಿ. ಕಾಫಿ ಮತ್ತೆ ಏಲಕ್ಕಿ ಅಂತ ಬೆಳೆಗಳನ್ನ ಯಾಕೆ ಸಂಪೂರ್ಣವಾಗಿ ಸಾವಯವ ಪದ್ಧತಿನಲ್ಲಿ ಮಾಡ್ಲಿಕ್ಕಾಗಲ್ಲ? ಈಗ ಏಲಕ್ಕಿ ನೋಡಿ, ಏಲಕ್ಕಿ ನಮ್ದು ಈ ಸರಿ ನಮ್ಮ ಮಲೆನಾಡಿನಲ್ಲಿ 100-100 ಭಾಗ ಸಾವಯವ ಏನಾಗಿದೆ. ಯಾಕೆಂದ್ರೆ ಏಲಕ್ಕಿ ಬೆಳೆ ನಿರಂತರವಾಗಿ 10 ವರ್ಷ ಕುಸಿತ ಬಿತ್ತಲ್ಲ, 250-300-400 ರೂಪಾಯಿ ಆದಾಗ ಯಾರು ಕೂಡ ಅದಕ್ಕೊಂದು ಸ್ಪ್ರೇ ಮಾಡಲಿಲ್ಲ, ಒಂದು ಫರ್ಟಿಲೈಸರ್ ಹಾಕಲಿಲ್ಲ. ಅದೇನಾಗಿದೆ, ಸಂಪೂರ್ಣವಾಗಿ ಮೇಲೆ ಮರದಿಂದ ಬಿದ್ದ ದರ್ಗದೆ ಅದಕ್ಕೆ ಗೊಬ್ಬರ ಆಗಿ ಅದು ಎಲ್ಲ ಸಾವಯವ ಆಗಿದೆ. ಇತ್ತೀಚೆಗೆ ನೆಲ್ಯಾಣಿ ಗೋಂಡ್ ಅಂತ ಯಾರು ಆಧುನಿಕವಾಗಿ ಒಂದು ಕೃಷಿ ಮಾಡ್ತಾ ಇದ್ರೆ, ಏಲಕ್ಕಿನಲ್ಲಿ ಹೊಸ ತಳಿ ಬಂದಿಯಲ್ಲ, ಅವರೆಲ್ಲ ಸಿಕ್ಕಾಬಟ್ಟೆ ಅದಕ್ಕೆ ಫರ್ಟಿಲೈಸರು ಸಿಕ್ಕಾಬಟ್ಟೆ ಸ್ಪ್ರೇ ಮಾಡ್ತಾ ಇದಾರೆ. ಆದರೆ ನಮ್ಮಲ್ಲಿ ಮಲೆನಾಡು ಭಾಗದಲ್ಲಿರೋಂಥ ಏಲಕ್ಕಿ ತೋಟಗಳು ಎವರ್ಗ್ರೀನ್, ನಿತ್ಯ ಹರಿದ್ವರ್ಣ ಮರದಲ್ಲಿರೋಂಥ ಏಲಕ್ಕಿ ಇವತ್ತು ಕೂಡ ಸಾವಯವ ಆಗಿದೆ, ಯಾರು ಕೂಡ ಇದು ಮಾಡ್ತಾ ಇಲ್ಲ. ಅದನ್ನ ಸಾವಯವದಲ್ಲಿ ಸಂಪೂರ್ಣ ಪದ್ಧತಿಯಲ್ಲಿ ಮಾಡಬಹುದಲ್ವಾ? ಸಾವಯವ ಪದ್ಧತಿಯಲ್ಲಿ ಮಾಡಬಹುದು, ತಕ್ಷಣ ಅದ್ರ ಫಲಿತಾಂಶ ಬರುತ್ತೆ. ನನಗೆ ಇಷ್ಟೇ ಇಳುವರಿ ಮಾಡ್ತೀನಿ ಅನ್ನೋದು ಸ್ವಲ್ಪ ಕಷ್ಟ ಸಾಧ್ಯ. ಅದು ಸಂಪೂರ್ಣ ಸಾವಯವ ಮಾಡಿ ನಾನು ಕೃಷಿ ಆಗ್ತಿ ಅಂದ್ರೆ, ನಮ್ಮಲ್ಲಿ ಯಾಕೆ ಹೇಳ್ತೀನಿ ಅಂದ್ರೆ, ಅತಿ ಹೆಚ್ಚು ಮಳೆ ಆಗೋದ್ರಿಂದ ನಮ್ಮಲ್ಲಿ ಹವಾಗುಣ ಸರಿ ಇಲ್ಲದೆ ಇರೋದ್ರಿಂದ ನಾವು ಅದನ್ನ ಅದ್ರ ಬಗ್ಗೆ ಅಷ್ಟು ಧೈರ್ಯ ಮಾಡಕ್ಕಾಗೋದಿಲ್ಲ. ಈಗ ಸಾವಯವದಲ್ಲಿ ಮಾಡ್ಲಿಕ್ಕೆ ಸಾಕಷ್ಟು ಪೂರಕವಾದಂತಹ ಅಂಶಗಳು ಬೇಕಾಗುತ್ತೆ. ದನಕರುಗಳನ್ನು ಸಾಕಬೇಕು, ಅದರಿಂದ ಸಗಣಿ ಮತ್ತೆ ಗಂಜಲವನ್ನ ಸಂಗ್ರಹಣೆಯನ್ನ ಮಾಡಬೇಕು, ಅದ್ರ ಜೊತೆಗೆ ಬೇರೆ ಬೇರೆ ತರದ ಕಾಡಿನ ಸೊಪ್ಪುಗಳಾಗ್ಬೋದು, ಈ ತರದೆಲ್ಲ ಕಡ್ದು ಹಾಕಬೇಕಾಗುತ್ತೆ. ಅದೆಲ್ಲದನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ ನಿಮಗೆ? ಅಲ್ಲ, ನಮ್ ಕೈಲಾದಷ್ಟು ಮಾಡಬಹುದು. ನೋಡಿ, ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಈಗ ದನಿನ ಗೊಬ್ಬರನ ಸಿಗ್ತಾ ಇಲ್ಲ ನಮಗೆ. ಈಗ ಒಂದು ಟ್ರ್ಯಾಕ್ಟರ್ ಹೇಳಿದ್ರೆ 5,000-6,000 ರೂಪಾಯಿ, ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿ 7,000 ಆಗುತ್ತೆ. ಅದು ಒಳ್ಳೆ ಗೊಬ್ಬರ ಸಿಗೋದಿಲ್ಲ, ಕೆಲವು ಕಡೆ ಸಿಗುತ್ತೆ, ಕೆಲವು ಕಡೆ ಮಣ್ಣೆಲ್ಲ ಮಿಕ್ಸ್ ಮಾಡಿರ್ತಾರೆ. ಮತ್ತೆ ಈಗ ಏನಾಗುತ್ತೆ ಅಂದ್ರೆ, ಬೇರೆ ಬೇರೆಯವರು ಶುಂಠಿ ಬೆಳೆಯೋರು ಅವರು ಬೇರೆಯವರೆಲ್ಲ ಬಂದು, ಈಗ ದಕ್ಷಿಣ ಕನ್ನಡ ಜಿಲ್ಲೆಯವರು ಅಡಿಕೆ ತೋಟಕ್ಕೆ, ಈಗ ಅಡಿಕೆ ತೋಟ ಜಾಸ್ತಿ ಮಾಡ್ತಿರೋದ್ರಿಂದ ಅವರಲ್ಲಿ ದನದಿಂದ ಗೊಬ್ಬರಕ್ಕೆ ಭಾರಿ ಡಿಮ್ಯಾಂಡ್ ಇರೋದ್ರಿಂದ, ಈಗ ನೀವು ಹೊರಗಡೆಯಿಂದ ನಾವು ನಾರ್ಥ್ ಕರ್ನಾಟಕದಿಂದ ಕುರಿ ಗೊಬ್ಬರ ತೆಗೆಸ್ತೀನಿ ಅಂದ್ರೂ ಆ ಕುರಿ ಗೊಬ್ಬರದಲ್ಲೂ ಕೂಡ ಒಂದು 50% ಮಾತ್ರ ಒಳ್ಳೆದಿರುತ್ತೆ ಬಿಡುತ್ತೆ, 50% ಅದರಲ್ಲೂ ಮಣ್ಣು ಅದೆಲ್ಲ ಬೆರಕೆ ಇರುತ್ತೆ. ಆದರೆ ನಾವೇ ಸ್ವಂತ ದನಿನ ಗೊಬ್ಬರನ ದನಗಳು ಸಾಕಿ ಮಾಡೋದು ಸೂಕ್ತ ಅನಿಸುತ್ತೆ ನನಗೆ. ನೀವು ಹೇಗೆ ಮಾಡ್ತಾ ಇದ್ರೆ, ಉತ್ಕೃಷ್ಟವಾದ ಗೊಬ್ಬರವನ್ನು ಹೇಗೆ ಉತ್ಪತ್ತಿ ಮಾಡ್ತಿದ್ರಿ? ಇಲ್ಲ, ನಾವು ಅದನ್ನ ಕೊಟ್ಟಿಗೆ ಒಳಗೆ ಹಾಕ್ಬಿಟ್ಟು ಅದ್ರ ಮೇಲೆ ದನ ಒಂದ್ ದಿವಸ ರಾತ್ರಿ ಅದ್ರಲ್ಲಿ ಮಲಗಿದ್ರೆ ಅದನ್ನ ಬೆಳಗ್ಗೆ ತೆಗೆದು ಒಂದು ಗುಡ್ಡೆ ಹಾಕಿರಾಯ್ತು, ನಾವು ತಿಪ್ಪೆ ಅಂತ ಮಾಡ್ತೀವಿ, ತಿಪ್ಪೆ ತೆಗೆದು ಹಾಕ್ಬಿಟ್ರೆ ಆಯ್ತು ಅಲ್ಲಿ ಅಲ್ಲಿ ಕರಗುತ್ತದು. ಯಾಕೆಂದ್ರೆ ಅದ್ರಲ್ಲಿ ಗಂಜಲ ಎಲ್ಲ ಬಿದ್ದಿರುತ್ತಲ್ಲ ಸೊಪ್ಪಿನ ಮೇಲೆ, ಆ ಸೊಪ್ಪಿನ ಮೇಲೆ ಗಂಜಲ ತೆಪ್ಪೆ ಎರಡು ಬಿದ್ದರಿಂದ ಸಂಪೂರ್ಣವಾಗಿ ಒಂದ್ ತಿಂಗಳು 2 ತಿಂಗಳಿಗೆ ಸಂಪೂರ್ಣ ಕರಿ ಹೋಗುತ್ತೆ. ಯಾಕೆಂದ್ರೆ ತಿಪ್ಪೆ ಅದ್ರ ಮೇಲೆ ಕುಕ್ಕೆಗಳು ಹಾಕಿದಾಗ ಅದ್ರ ಮೇಲೆ ಮೇಲೆ ಗೊಬ್ಬರ ಬೀಳ್ತಾ ಇರುತ್ತಲ್ಲ, ಕರಗ ಹೋಗುತ್ತೆ. ಅದನ್ನ ವರ್ಷದಲ್ಲಿ ಒಂದ್ಸಾರಿ ನೀವು ತೋಟಕ್ಕೆ ನೆಡ್ತೀರಿ? ಅದು ಎಲ್ಲಾ ಭಾಗಕ್ಕಾಗಲ್ಲ, ಅದನ್ನೇ ಗಿಡಕ್ಕೆ ಸ್ವಲ್ಪ ಸ್ವಲ್ಪ ಜಾಗಕ್ಕೆ ಹಾಕ್ಬೋದಷ್ಟೇ. ಕಾಫಿ ಮತ್ತೆ ಮೆಣಸಿನ ಜೊತೆಗೆ ಭತ್ತವನ್ನು ಕೂಡ ಬೆಳಿತೀರಿ, 8 ಎಕರೆ ಪ್ರದೇಶದಲ್ಲಿ ಬೆಳಿತೀರಿ, ಮತ್ತೆ ಯಾವ ತಳಿಯ ಭತ್ತವನ್ನು ಬೆಳಿತೀರಿ? ನಾನು 4 ಎಕರೆಯಲ್ಲಿ ಬೆಳೆದಿನಿ, ತುಂಗಾ ಭತ್ತ ಬೆಳೆದಿನಿ. ಅಂದ್ರೆ ನನಗೆ ಕಳೆದ ವರ್ಷನೂ ಕೂಡ ಅದು 74 ಕ್ವಿಂಟಲ್ ಬಂದಿತ್ತು 4 ಎಕರೆಯಲ್ಲಿ. ಈ ವರ್ಷ ಕಳೆದ ವರ್ಷಕ್ಕಿಂತ ಚೆನ್ನಾಗಿದೆ, ನೋಡ್ಬೇಕು ಏನಾಗುತ್ತೆ ಅಂತ, ಅದು ಬೆಳೆ ಬಂದ ಮೇಲೆ ಆಗುತ್ತೆ ಅಂತ. ಈಗ ಮನೆಗೆ ಬಳಕೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದಿದ್ದು ಮಾರಾಟ ಮಾಡ್ತೀರಿ? ಹಾ, ಮಾರಾಟ ಮಾಡ್ತೀನಿ. ಭತ್ತಕ್ಕೆ ಬೆಲೆ ಹೇಗಿದೆ? ಅದು ನೀವು ನನಗೆ ಗದ್ದೆ ಮಾಡೋದು ನೋಡಿದ್ರೆ, ನನಗೆ 4 ಎಕರೆಗೆ ಆಗಲೇ 65,000 ರೂಪಾಯಿ ಆಗಿದೆ. ಈಗ ಟ್ರ್ಯಾಕ್ಟರ್ ಊತ್ತಿದ್ದು, ಗೊಬ್ಬರ ಹಾಕಿದ್ದು, ಕಳೆ ತೆಗೆದು ನಾಟಿ ಮಾಡಿದ್ದೆಲ್ಲ ಸೇರಿ ಇನ್ನದು ಕುಯ್ಬೇಕಾದ್ರೆ ಎಲ್ಲ ಸೇರಿ ಅಲ್ಲಿಗೊಂದು 25-30 ಸಾವಿರ, ಅಲ್ಲಿಗೆ 90,000 ಆಗುತ್ತೆ. 90,000 ನನಗೆ 80 ಕ್ವಿಂಟಲ್ ಭತ್ತ ಆದ್ರೂ ಕೂಡ 80,000 1,00,000 ರೂಪಾಯಿ ಅಷ್ಟು ಭತ್ತ ಸಿಗ್ಬೋದು ಅಲ್ಲಿಗೆ. ಅಲ್ಲಿ ಸರಿ ಆಗುತ್ತೆ ನನಗೆ, ಹುಲ್ಲು ಮಾತ್ರ ಉಳಿಯುತ್ತೆ ಒಂದು 4,000 ಕಂತೆ, ಅದು ಮಾತ್ರ ಪ್ಲಸ್ ಬಿಟ್ರೆ ಇನ್ನೇನು ಭತ್ತಲ್ಲಿ ಏನು ಪ್ರಾಫಿಟ್ ಇಲ್ಲ. ಈಗ ಹುಲ್ಲು ದನಗಳು ಇರೋದ್ರಿಂದ ಅದಕ್ಕೆ ಹುಲ್ಲು ದನಗಳಿಂದ ಇದಾಗುತ್ತೆ. ಯಾಕೆ ನಾವು ಹುಲ್ಲು ತಗೋಬೇಕು ಅಂದ್ರೆ 25 ರೂಪಾಯಿ ಕಂತೆಗೆ ಈಗ ತಗೊಳ್ತೀನಿ. ಆ ಸೀಸನ್ ಅಲ್ಲಿ 10 ರೂಪಾಯಿ ಇರುತ್ತೆ ನಮ್ ಕಡೆ, 10-12 ಇರುತ್ತೆ, ಇವಾಗ 25 ರೂಪಾಯಿ ಇದೆ. ಅದರಿಂದ ಹುಲ್ಲು ದನಗಳಿಂದ ಯೂಸ್ ಆಗುತ್ತೆ. ಹೆಚ್ಚು ಮಳೆ ಬೀಳುತ್ತೆ ಅಲ್ಲಿ ಹುಲ್ಲನ್ನ ಅಂತ ಅಂದ್ರೆ ಒಣ ಹುಲ್ಲನ್ನ ಹೆಂಗೆ ಸಂರಕ್ಷಣೆ ಮಾಡಿ ಇಡ್ತೀರಾ ನೀವು? ಅದು ಹುಲ್ಲನ್ನ ನಾವು ಅದು ಒಟ್ಟಿಡ್ತೀವಿ ಕ್ಲೀನ್ ಆಗಿ, ಒಂದು ಕಂತೆ ಹಾಳಾಗದ ರೀತಿ ಇಡ್ಬೋದು. ಅದು ಒಟ್ಟದಕ್ಕೆ ಒಟ್ಟವರೇ ಕೆಲವರು ಇದಾರೆ, ಅದನ್ನ ಕಂತೆ ಮಾಡ್ತೀವಲ್ಲ, ಕಂತೆಗಳನ್ನ ಕ್ಲೀನ್ ಆಗಿ ಒಟ್ಟಾರೆ. ಒಟ್ಟು ಬಿಟ್ಟು ಮಳೆಗಾಲದಲ್ಲಿ ಏನೂ ಆಗೋದಿಲ್ಲ, ಅದ್ರ ಮೇಲ್ಗಡೆ ಬೇಕಾದ್ರೆ ಸಣ್ಣ ಒಂದು ಟಾರ್ಪಲ್ ಹಾಕಿರೋ. ಮಳೆಗಾಲದಲ್ಲಿ ಒಣಹುಲ್ಲೆ ಹೆಚ್ಚು ಆಸರೆ ಅನ್ಸುತ್ತೆ, ಯಾಕಂದ್ರೆ ಹೊರಗಡೆ ಕೂಡ ಹೋಗಕ್ಕಾಗಲ್ಲ. ನಮ್ ದನಗಳ ಪೂರ್ತಿ ಒಣಹುಲ್ಲು ಇಷ್ಟಪಡೋದಿಲ್ಲ, ಹಸಿ ಹುಲ್ಲು ಇಷ್ಟಪಟ್ಟು ಒಣಹುಲ್ಲು ಇಡುವ. ಹಸಿ ಹುಲ್ಲು ನಾವು ಹೊರಗಡೆ ಬಿಡ್ತೀವಿ ದನಗಳನ್ನ, ಅಲ್ಲೂ ಒಂದು 2-3 ಅವರ್ಸ್ ಬಿಟ್ಟಾಗ ಅಲ್ಲಿ ಮೇಯ್ದು ಇದು ಮಾಡ್ತಾರೆ. ಭತ್ತವನ್ನ ಸಾವಯವ ಪದ್ಧತಿಯಲ್ಲಿ ಸಂಪೂರ್ಣ ಮಾಡೋ ಅಂತ ಪ್ರಯತ್ನಗಳು ಮಾಡ್ಲಿಲ್ವಾ ನೀವು? ಈಗ ಸಾವಯವನೇ, ನಾವೇನು ಮಾಡೋದಿಲ್ವಲ್ಲ, ಧನಿಯ ಗೊಬ್ಬರ ಹಾಕೋದು ಭತ್ತ ಬೆಳೆಯೋದಲ್ಲ. ಬರುತ್ತಾ ಈಗ ಯೂರಿಯಾ ಈ ತರದ ಡಿ ಎ ಪಿ ಹಾಕ್ತಾನೆ? ಅದನ್ನ ಸ್ವಲ್ಪ ಹಾಕ್ತೀವಿ ನಾವು, ಫರ್ಟಿಲೈಸರ್ ಕಡಿಮೆ 20% ಮಾತ್ರ ಫರ್ಟಿಲೈಸರ್ ಹಾಕ್ತೀವಿ ನಾವು, ಪೊಟ್ಯಾಶ್ ಯೂರಿಯಾ ಹಾಕ್ತಿವಿ, ಗೊಂಚೂರು ಸ್ವಲ್ಪ ಚೆನ್ನಾಗಿ ಬರಲಿ ಅಂತ. ಈ ಮಲೆನಾಡು ಭಾಗದಲ್ಲಿ ಸಾಕಷ್ಟು ವಿಶೇಷವಾದಂತಹ ಸ್ಥಳೀಯ ಭತ್ತದ ತಳಿಗಳಿದ್ದಾವೆ, ಹಿಂದೆಲ್ಲ ಅದನ್ನ ಬೆಳ್ಕೊಳ್ತಾ ಇದ್ರು. ನಿಮ್ಗೆ ಯಾವ್ಯಾವ ಪರಿಚಯ ಇದೆ ಭತ್ತ ತಳಿಗಳೇನೆ? ದೊಡ್ಡ ಭತ್ತ ಇದೆ, ಇದು ರತ್ನಚೂಡಿ ಇದೆ, ಆಮೇಲೆ ಬೇರೆ ಬೇರೆ ರೀತಿ ಭತ್ತಗಳಿದಾವೆ. ಆದ್ರೆ ಈಗ ಅದು ಭತ್ತಗಳು ದೊಡ್ಡ ಭತ್ತಗಳಲ್ಲಿ ಏನಾಗಿದೆ, ಇಳುವರಿ ಕಮ್ಮಿ ಅಂತೇಳಿ ಯಾರು ಬೆಳೆಯಲ್ಲ. ಈಗ PU-4-6 ಹೊಸ ತಳಿಗಳು ಸುಮಾರು ಬಂದಿದೆ, ಗಂಗಾ ಇದೆ, ತುಂಗಾ ಮತ್ತೆ ಮಕ್ಕಿ ಕ್ಯಾಸರಿ ಅಂತಿದೆ. ನನಗೆ ಗೊತ್ತಿರೋ ಒಂದು 10 ತಳಿ ಇದೆ. ಅದೇ ನಾವು ಇತ್ತೀಚೆಗೆ ತುಂಗಾ ಭತ್ತನೇ ಬೆಳೀತಾ ಇದೀವಿ 3 ವರ್ಷದಿಂದ. ಸ್ಥಳೀಯ ಭತ್ತಗಳನ್ನ ಯಾರು ಬೆಳೀತಾ ಇಲ್ವಾ ಈ ಭಾಗದಲ್ಲಿ? ಬೆಳೀತಾರೆ ಈಗ ಪೂರ್ತಿ ಊಟಕ್ಕೆ. ಯಾಕೆ ಕಡಿಮೆ ಆಯ್ತು ಅದನ್ನ ಬೆಳೆಯುವಂತ ಪ್ರಮಾಣ? ಅದು ಇಳುವರಿ ಕಮ್ಮಿ ಅಂತಲೇ ಬೆಳೆಯೋ ಪ್ರಮಾಣ ಕಮ್ಮಿ ಆಗಿದ್ದು. ಇಳುವರಿ ಕಡಿಮೆ, ಒಳ್ಳೆ ಹುಲ್ಲು ಬರುತ್ತೆ. ಒಳ್ಳೆ ಹುಲ್ಲು, ಅದ್ರಲ್ಲಿ ಹುಲ್ಲು ಬರುತ್ತೆ ಜಾಸ್ತಿ, ಭತ್ತ ಇಳುವರಿ ಕಮ್ಮಿ ಬರುತ್ತೆ. ಯಾರು ದನಕರುಗಳನ್ನ ಸಾಕೊಂಡಿರ್ತಾರೋ ಅಂತವ್ರ ಮಾತ್ರ ಹೆಚ್ಚು ಅದನ್ನ ಬೆಳ್ಕೊಳ್ತಾರೆ. ಇಲ್ಲಿ ಯಾರು ಕೂಡ ಈಗ ಭತ್ತ ಬೆಳೆ ಅಂತಾರಲ್ಲ, ಮಾರಾಟ ಮಾಡೋ ಉದ್ದೇಶನೇ ಮಾಡ್ತಾರೆ, ಸ್ವಂತಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು. ಯಾಕಂದ್ರೆ ಈಗ ಬಕ್ಕಿ ತಿನ್ನೋರೇ ಕಮ್ಮಿ ಆಗಿದ್ದಾರೆ, ಯಾರು ಮನೆಯಲ್ಲಿ ಇಲ್ಲ, ಎಲ್ಲ ಮಕ್ಕಳೆಲ್ಲ ಹೊರಗಡೆ ಇದ್ದಾರೆ, ಇನ್ನೆಲ್ಲ 1-2 ಜನ ಇರ್ತಾರೆ. ಅದ್ರಲ್ಲೂ ಕೆಲವರು ರಾಗಿ ಗೋಧಿನೇ ತಿಂತಾರೆ, ಅವ್ರಿಗೆ ಎಷ್ಟು ಬೇಕಾಗುತ್ತೆ, ಇನ್ನು ಉಳಿದ ಭತ್ತ ಎಲ್ಲ ಮಾರಾಟ ಮಾಡೋನೇ ಮಾಡ್ತಾರೆ ತುಂಬಾ ಜನ. ಮಲೆನಾಡು ಭಾಗದಲ್ಲಿ ಪಶುಪಾಲನೆ ಕೂಡ ಒಂದು ಉಪ ಕಸಬಾಗಿತ್ತು ಕೃಷಿಗೆ ಸಂಬಂಧಪಟ್ಟ ಹಾಗೆ. ಬಯಲುಸೀಮೆಲ್ಲ ಈಗ ಇತ್ತೀಚೆಗೆ ಕಡಿಮೆ ಆಗ್ತದೆ, ಕೇವಲ ಹಾಲನ್ನ ಕೊಡುವ ಉದ್ದೇಶದಿಂದ ಮಾತ್ರ ಇವತ್ತು ದನಕರುಗಳನ್ನು ಸಾಕ್ತಾರೆ ಅಂತದನ್ನ ನಾವು ಗಮನಿಸ್ತೇವೆ. ಈ ಮಲೆನಾಡು ಭಾಗದಲ್ಲಿ ಹೇಗಿದೆ ಪಶುಸಂಗೋಪನೆ? ಮಲೆನಾಡು ಭಾಗದಲ್ಲಿ ಈಗ ನೋಡಿ, ನಮ್ಮೂರಿನಲ್ಲಿ 50 ಮನೆ ಇದೆ, 50 ಮನೆಯಲ್ಲಿ 45 ಮನೆಯಲ್ಲಿ ದನ ಇದೆ. ಎಲ್ಲರ ಮನೇಲಿ 2 ಜನ, 3 ಜನ, 4 ಜನ, 5 ಜನ ಎಲ್ಲರ ಮನೇಲಿ ದನ ಇದೆ. ಯಾಕೆಂದ್ರೆ ಹಾಲು ಬೇಕೇ ಬೇಕಲ್ಲ, ಈಗ ಹಾಲು ತರಬೇಕು ಅಂದ್ರೆ ನಾವು 4 ಕಿಲೋಮೀಟರ್ ಹೋಗ್ಬೇಕು ಡೈರಿಗೆ. ಹಂಗಾಗಿ ಇವತ್ತು ಏನು ಅಷ್ಟೇನು ದೊಡ್ಡ ಪ್ರಮಾಣದಲ್ಲಿ ಕ್ಷೀಣಿಸಿಲ್ಲ, ಅಲ್ಲಲ್ಲಲ್ಲಿ ದನಕರುಗಳನ್ನು ಸಾಕೊಳ್ಳೋದು ಇದೆ. ಸಂಪೂರ್ಣ ಬಿಡದೆ ಇದ್ರು ಕೂಡ ಅವ್ರು ಮೊದಲು ಏನ್ ಸಾಕ್ತಾ ಇದ್ರು ಅಷ್ಟು ಪ್ರಮಾಣದಲ್ಲಿ ಸಾಕ್ತಾ ಇಲ್ಲ, ಕಡಿಮೆ ಆಗಿದೆ. ಯಾಕೆ ಅಂದ್ರೆ ಇಲ್ಲಿ ಒಂದು ಗೋಮಾಳಗಳು ಇಲ್ಲ ದನಗಳು ಮೇಯಿಸುವಂತದ್ದು, ಎಲ್ಲ ಪ್ಲಾಂಟೇಶನ್ ಆಗಿದೆ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಎರಡನೇದು ಅಂದ್ರೆ ಮನೇಲಿ ವಯಸ್ಸಾದವರಿಂದ ಕಟ್ಟೋದು ಎಲ್ಲ ಕಷ್ಟ ಆಗುತ್ತೆ ಅಂತೇಳಿ ತುಂಬಾ ಜನ ಆ ರೀತಿ ದನ ಮಾರಿದ್ದಾರೆ, ಬಿಟ್ರೆ ಬೇರೆ ಏನು ಕಾರಣದಿಂದ ದನಗಳನ್ನ ಇದು ಮಾಡಿಲ್ಲ. ಆಮೇಲೆ ಇನ್ನೊಂದಂದ್ರೆ ಈಗೆಲ್ಲ ಟ್ರ್ಯಾಕ್ಟರ್ಗಳು ಬಂದು, 4-wheel ಟ್ರ್ಯಾಕ್ಟರ್ಗಳು ಬಂದ್ಮೇಲೆ ಎತ್ತುಗಳ ಸಂಖ್ಯೆ ಭಾರಿ ಕಮ್ಮಿ ಆಯ್ತು. ಎತ್ತುಗಳು ಯಾರು ಇಟ್ಕೊಂಡಿಲ್ಲ, ಮೊದಲು ಪ್ರತಿ ಮನೆ ಮನೆಯಲ್ಲೂ 1 ಜೋಡಿ 2 ಜೋಡಿ ಎತ್ತಿತ್ತು, ಈಗ ಯಾರ ಮನೇಲಿ ಎತ್ತಿಲ್ಲ, ಈ ಟ್ರ್ಯಾಕ್ಟರ್ಗಳಲ್ಲೇ ಉಳೋದು ಆ ರೀತಿ ಮಾಡಿದ್ದಾರೆ. ಕಾಫಿಯ ಜೊತೆಗೆ ಅಂತರ್ಬೆಳೆಯಾಗಿ ಮೆಣಸನ್ನ ಹಾಕೊಂಡಿದ್ದೀರಿ. ಬಹುಭಾಗಗಳಲ್ಲಿ ಮಲೆನಾಡಿನಲ್ಲಿ ಇವತ್ತು ಮೆಣಸು ಇಲ್ಲ, ಬೇರೆ ಬೇರೆ ತರಹದ ರೋಗ ಮತ್ತೆ ಕೀಟಗಳ ಹಾವಳಿಗೆ ಅದು ಹೋಗಿರೋಂಥದ್ದನ್ನ ನಾವು ಗಮನಿಸಬಹುದು. ನಿಮ್ಮ ತೋಟದ ಮೆಣಸು ಚೆನ್ನಾಗಿ ಇದೆ, ಏನೆಲ್ಲ ಆರೈಕೆ ಮಾಡ್ತೀರಾ ಅದಕ್ಕೆ? ಅಂದ್ರೆ ನಾನು 2 ಸ್ಪ್ರೇ ಮಾಡಿದ್ದೀನಿ ಸರ್, 1 ಮೈಲ್ ತುತ್ತು 1 ಬೋಸ್ಟಿನ್ ಹೊಡೆದಿನಿ. ಅದು ನಮ್ಮಲ್ಲಿ ಮೆಣಸಿಗೆ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಮೆಣಸದು ಯಾವ್ದು ಗ್ಯಾರಂಟಿ ಹೇಳಕ್ಕಾಗಲ್ಲ. ಅದು ನಾವು ಪ್ರತಿ ವರ್ಷ ಹಾಕ್ತಾ ಇರ್ತೀವಿ ಮೆಣಸು ಬೀಳ್ನ, ಅಂದ್ರೆ ಅದು ಬುಟ್ಟಿ ಹಾಕ್ತಾ ಇರ್ತೀವಿ ಪ್ರತಿ ವರ್ಷ, ಅದು 1 ವರ್ಷದಲ್ಲಿ ಹೋಗ್ತಾನೆ ಇರುತ್ತೆ, 1-1 ವರ್ಷ ಹೋದ್ರೆ ಸಂಪೂರ್ಣ ಹೋಗುತ್ತೆ. ಈಗ ಯಾಕೆಂದ್ರೆ ಈಗ 4 ವರ್ಷದ ಹಿಂದೆ ನಮ್ಮ ಮಲೆನಾಡು ಭಾಗದಲ್ಲಿ ಮೆಣಸಿನ ಕ್ರಾಂತಿನೇ ಆಗಿತ್ತು ಕೆಲವು ಭಾಗಗಳಲ್ಲಿ. ಆ ವರ್ಷ 250-300 ಇಂಚ್ ಮಳೆ ಬಿದ್ದಾಗ ಇಡೀ ಎಲ್ಲಾ ತೋಟದಲ್ಲಿ ಮೆಣಸು ಆಯ್ತು. ಈ ಮೆಣಸಿಗೆ ಏನಿದ್ರು ಒಂದು 40-50 ಇಂಚ್ ಮಳೆ ಬೀಳ್ಬೇಕು. ಮತ್ತೆ ಡಿಸ್ಟಿಯಸ್ ಈ ಒಣ ಉದುರಲೆ ಕಡೆ ಅಂತ ಕಾಡುಗಳು ಅಂತ ಪ್ರದೇಶಗಳಲ್ಲಿ ಮಾತ್ರ ಮೆಣಸು ಚೆನ್ನಾಗಿ ಬೆಳಿಬಹುದು. ಈಗ ನಿಮಗೆ ನಾನು ಅದೇ ಬೆಳಗೋಡು ಹೋಬಳಿ ಇರ್ಬೋದು, ಅರೆಹಳ್ಳಿ ಭಾಗ, ಕೊಡಗು, ಮೂಡಿಗೆರೆ ತಾಲೂಕಲ್ಲಿ ಕೆಲವು ಭಾಗ ಆ ರೀತಿ ಬೆಳಿಬಹುದು. ಬಿಟ್ರೆ ನಾವು ಜಾಸ್ತಿ ಮಳೆ ಬೀಳೋ ಜಾಗದಲ್ಲಿ ಮೆಣಸು ಸ್ವಲ್ಪ ಕಷ್ಟನೇ ಬೆಳೆಯೋಕೆ. ಏನೆಲ್ಲ ಉಪಚಾರ ಮಾಡ್ತೀರಾ ಅದಕ್ಕೆ? ಪೋಷಕಾಂಶಗಳನ್ನ ಒದಗಿಸ್ತಕ್ಕಂಥದ್ದು ಆ ತರದ್ದೆಲ್ಲ? ಅದಕ್ಕೆ ಧನಿ ಗೊಬ್ಬರ ಹಾಕ್ತಿವಿ, ಮಣ್ಣಾಕ್ತಿವಿ ಪ್ರತಿ ವರ್ಷ ಬಡ್ಡೆಗೊಂದ್ಸರಿ. ಅದೇ ಎರಡು ಇದು ಮಾಡ್ತೀವಿ, ಸ್ಪ್ರೇ ಮಾಡ್ತೀವಿ ಅಷ್ಟೇ. ನಾವು ಏಪ್ರಿಲ್ ಮೇ ತಿಂಗಳಲ್ಲಿ ಸ್ವಲ್ಪ ನೀರು ಬಿಡ್ತೀವಿ ಬಡ್ಡೆಗೆ. ನೀರಿಗೆ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಬಾವಿಯಿಂದ ಪಂಪ್ ಅಲ್ಲಿ ಹಾಕಿ ಬುಡಕ್ ಬಿಡೋದಂತದ್ದು. ಜಾಸ್ತಿ ಬಿಸಿಲಿರುತ್ತಲ್ವ ಆ ಸಂದರ್ಭದಲ್ಲಿ? ಜಾಸ್ತಿ ಬಿಸಿಲಿರುತ್ತೆ, ಅದು ಸ್ವಲ್ಪ ಗೊಂಚಲು ಬರಲಿ ಬೇಗ ಅಂದ್ರೆ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಜೂನ್ ಹೊತ್ತಿಗೆ ಅದು ಮೆಣಸು ಸೆಟ್ ಆಗಿರ್ಬೇಕು. ಜೂನ್ ಮೇಲೆ ಬಂದ್ರೆ ದಾಟ್ಕಳಾಗುತ್ತೆ, ಇಲ್ಲ ಉದುರೋಗುತ್ತೆ ಹೆಚ್ಚಾದ್ರೆ. ಜೂನ್ ಹೊತ್ತಿಗೆ ನಮ್ ಬೀಳಲ್ಲಿ ಮೆಣಸು 80% 90% ಸೆಟ್ ಆಗಿದ್ರೆ ಮಾತ್ರ ನಮ್ದು ಗ್ಯಾರಂಟಿ ಹೇಳ್ಬಹುದು. ಇಲ್ಲಿ ನಮ್ಮಲ್ಲಿ ಮೆಣಸಿನ ಎಕ್ಸ್ಪೆಕ್ಟ್ ಮಾಡಕ್ಕಾಗದಿಲ್ಲ ಮಲೆನಾಡ್ ಭಾಗದಲ್ಲಿ, ಅಂದ್ರೆ ಅತಿ ಹೆಚ್ಚು ಮಳೆ ಬೀಳೋ ಭಾಗದಲ್ಲಿ. ಜೂನ್ ತಿಂಗಳೊತ್ತಿಗೆ ಅದೆಲ್ಲ ಕಾಳು ಕಟ್ಟಿರ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಮಾರ್ಚಿಂದ ನೀರ್ ಹಾಕ್ಬೇಕು ಅದಕ್ಕೆ, ನೀರ್ ಕೊಡ್ತಾ ಇರ್ಬೇಕು ಮಾರ್ಚಿಂದ. ಪ್ರತಿ 15-20 ದಿವಸಕ್ಕೊಂದ್ಸರಿ ನೀರ್ ಕೊಡ್ತಾ ಇರ್ಬೇಕು. ಪ್ರತಿ ಬೀಳಿಗೆ 50-100 ಲೀಟರ್ ನೀರ್ ಕೊಡ್ತಾ ಇರ್ಬೇಕು. ಸಾಮಾನ್ಯವಾಗಿ ಅಷ್ಟೊತ್ತಿ ಮಳೆ ಪ್ರಾರಂಭ ಆಗಿರುತ್ತಲ್ವಾ ಮಾರ್ಚ್ ಕೊನೆ? ಪ್ರಾರಂಭ ಆಗೋದ್ರೊಳಗೆ ನಮ್ಗೆ ಏನಾಗುತ್ತೆ ಒಂದೊಂದ್ಸರಿ ನೋಡಿ, ಒಂದೊಂದ್ಸರಿ ಮೃಗಶಿರ ಮಳೆನೇ ನಮ್ಗೆ 500 ಮಿಲಿಮೀಟರ್ ಬಂದ್ಬಿಡುತ್ತೆ. ಈ ಮೃಗಶಿರ ಆರಿದ್ರೆ ಮಳೆನೇ ಬರೋದಿಲ್ಲ ಒಂದೊಂದ್ಸರಿ. ಎರಡು ರೀತಿ ಎಫೆಕ್ಟ್ ಆಗುತ್ತೆ. ಮಳೆ ಹೋದಾಗ್ಲೂ ಎಫೆಕ್ಟ್ ಆಗುತ್ತೆ ನಮ್ಗೆ. ಮಳೆ ಡಿಸಲಿಂಗ್ ಇರ್ಬೇಕು, ಸಣ್ಣ ಉದುರು ಮಳೆ ಇದ್ರೆ ಮೆಣಸು 100-100 ರೂಪಾಯಿ ಸೆಟ್ ಆಗ್ಬಿಡುತ್ತೆ. ಭಾರಿ ಗಾಳಿ ಮಳೆ ಬಿದ್ರೆ ಮೆಣಸು ಉಳಿಯೋದೇ ಇಲ್ಲ. ಅದೊಂದು ಸೂಕ್ಷ್ಮವಾದ ಬೆಳೆ, ನಾವು ಮೆಣಸು ಹೇಳ್ದಷ್ಟು ಅಲ್ಲ. ನೀವು ಕಾಫಿ ಬೇಕಾದ್ರೆ ನೀವು 3 ವರ್ಷ ರೋಬಸ್ಟ್ ಆಗಿಡೋಣ, ಹಾಳು ಬಿಡಿ, ಮತ್ತೆ ಪುನಃ ತೋಟ ಮಾಡ್ಬೋದು. ಅದೇ ಅರೇಬಿಕಾ ತೋಟನ ಮಾಡೋಕ್ಕಾಗಲ್ಲ. ಅರೇಬಿಕಾ ತೋಟ 1 ವರ್ಷ ಬಿಟ್ಟರೆ ಹಾಳು ಬಿಟ್ರೆ ಅದರಲ್ಲಿ 80% ಬೋರ್ವರ್ ಬಂದಿರುತ್ತೆ. ರೋಬಸ್ಟಾ ತೋಟದಲ್ಲಿ ಮೆಣಸು ಬೆಳೆಯೋದು ಕಷ್ಟ. ನಾವು ರೋಬಸ್ಟಾ ತೋಟಗಳಲ್ಲಿ ಮರಗಸಿ ಮಾಡಲೇಬೇಕು, ಓಪನ್ ಇಡಲೇಬೇಕು ತೋಟಗಳ. ಆ ಓಪನ್ ಇಟ್ಟಾಗ ಮೆಣಸು ಬೀಳು ಬರಲ್ಲ, ಯಾಕೆಂದ್ರೆ ಮೆಣಸಿಗೆ ಸಂಪೂರ್ಣವಾಗಿ ಬಿಸಿಲು ಬೀಳಬಾರದು. 60% ನೆರಳು ಇರಲೇಬೇಕು ಮೆಣಸಿಗೆ. 60% ನೆರಳು ಇಟ್ಕೊಂಡ್ರೆ ರೋಬಸ್ಟಾ ಫಸಲು ಕಮ್ಮಿ ಆಗುತ್ತೆ. ಹಾಗಾಗಿ ರೋಬಸ್ಟಾ ತೋಟಗಳಲ್ಲಿರುತ್ತೋ ಅಲ್ಲಿ ಮೆಣಸು ಬೆಳೆಯ ಅಂತ ಪ್ರಯತ್ನ ಮಾಡಬಾರ್ದು. ಪ್ರಯತ್ನ ಮಾಡಿದ್ರೂ ಪ್ರಯೋಜನ ಆಗೋದಿಲ್ಲ, ಸುಖ ಆಗಲ್ಲ. ಬೀಳು ಜಾಸ್ತಿ ದಿವಸ ಉಳಿಯಲ್ಲ, ಜಾಸ್ತಿ ವರ್ಷಗಳು ಉಳಿಯಲ್ಲ. ಒಂದ್ ಫಸಲ ಎರಡು ಫಸಲ ಎಕ್ಸ್ಪೆಕ್ಟ್ ಮಾಡಬಹುದು ಹೋಗುತ್ತೆ. ಈಗ ಅರೇಬಿಕಾ ತೋಟಗಳಲ್ಲಿ ಇವತ್ತು ಏನ್ ಮೆಣಸಿದೆ ಅಂದ್ರೆ ಎಲ್ಲರೂ ಅರೇಬಿಕಾ ತೋಟಗಳಲ್ಲಿ ಅವ್ರ ಶೇಡ್ ಚೆನ್ನಾಗಿ ಇಟ್ಕೊಂಡಾರೆ, ಯಾಕೆಂದ್ರೆ ಬೋರ್ ಬರುತ್ತೆ ಅಂತ, ಬೋರರ್ ಬರುತ್ತೆ ಅಂತ ಅಲ್ಲಿ ಮರಗಳನ್ನ ಸೀಮಿತವಾಗಿ ಮಾತ್ರ ರೆಕ್ಕೆಗಳನ್ನ ತೆಗಿತಾರೆ. ಅದರಿಂದ ಅರೇಬಿಕಾ ತೋಟಗಳಲ್ಲಿ ಮೆಣಸಿದೆ ನೋಡಿ. ಮೆಣಸಿನ ಸಂಸ್ಕರಣೆ ಒಂಚೂರು ಕಷ್ಟ, ಅದರಲ್ಲಿ ತುಂಬಾ ಜನ ಸೋಲ್ತಾ ಇದಾರೆ ಅನ್ನುವಂಥದ್ದು. ನೀವ್ ಹೇಗೆ ಸಂಸ್ಕರಣೆಯನ್ನ ಮಾಡ್ತಾರೆ ಮೆಣಸು ಕುಯ್ದ ನಂತರ? ಅಲ್ಲ, ಮೆಣಸು ಸಂಸ್ಕರಣೆ ಅದು ಒಳ್ಳೆ ಟೈಮ್ ಬರುತ್ತೆ. ನೀವು ಮೆಣಸು ಫೆಬ್ರವರಿ ಮಾರ್ಚ್ ನಲ್ಲಿ ಸಿಗೋದ್ರಿಂದ ಸಂಪೂರ್ಣ ಬಿಸ್ತಿರುತ್ತೆ. ಈಗ ಮಿಷನ್ಗೆ ಹಾಕಿದ್ರಾಯ್ತು, ಬೀಜ ಬರುತ್ತೆ, ಸಿಪ್ಪೆ ಹೊರಗಡೆ ಹೋಗುತ್ತೆ, ಅತ್ತಂದು ಒಣಸಿದ್ರಾಯ್ತು, 3 ಬಿಸಿಲಿಗೆ ಒಣಗಿ ಹೋಗುತ್ತೆ, 2.5-3 ಬಿಸಿಲಿಗೆ ಒಣಗುತ್ತೆ. ಮೆಣಸು ಸಂಸ್ಕರಣೆ ಭಾರಿ ಸ್ವಲ್ಪ, ಏಲಕ್ಕಿನಾದ್ರೂ 8 ದಿವಸ ಒಣಸ್ಬೇಕು. ಕಾಫಿ ಆದ್ರೂ ಅಷ್ಟೇ, ಭಾರಿ ಕಷ್ಟ ಕಾಫಿ, 8 ದಿವಸ ಒಣಸ್ಬೇಕು ಕಾಫಿನ. ಈಗ ಮೆಣಸು ಚೆನ್ನಾಗಿ ಒಣಗಿದೆ ಅಂತ ಹೇಳಿ ಹೆಂಗ್ ಗೊತ್ತು ಮಾಡ್ಕೊಳ್ಳೋಂಥದ್ದು? ಗಟ್ಟಿ ಗೊತ್ತಾಗುತ್ತದೆ. ಸಂಪೂರ್ಣ ಬಿಸಿಲಿದ್ರೆ 3 ಬಿಸಿಲಿಗೆ ಒಣಗಿಸಿದ ತಕ್ಷಣ ಗೊತ್ತಾಗುತ್ತದೆ ಗಟ್ಟಿ ಇರುತ್ತದೆ. ಚೆನ್ನಾಗಿ ಒಣಸಿದ್ರೆ 5 ವರ್ಷ ಇಟ್ಟರು ಹಾಳಾಗೋದಿಲ್ಲ. ಬೇರೆ ಎಲ್ಲ ಪದಾರ್ಥಗಳು ಹಾಳಾಗ್ತವೆ, ಭತ್ತ ಹಾಳಾಗುತ್ತೆ, ಕಾಫಿ ಹಾಳಾಗುತ್ತೆ, ಏಲಕ್ಕಿ ಹಾಳಾಗುತ್ತೆ, ಇನ್ನಿತರ ಎಲ್ಲ ಹಾಳಾಗ್ತವೆ, ಮೆಣಸು ಹಾಳಾಗಲ್ಲ. ನಿಮಗೆ ಹಾಳಾಗದಾಗಿ ತುಂಬಾ ದಿವಸಗಳ ಕಾಲ ಅದನ್ನ ಇಡಬಹುದು, ಚೆನ್ನಾಗಿ ಒಣಗಿಸಿದ್ರೆ ಮಾತ್ರ. ಚೆನ್ನಾಗಿ ಒಣಸಿ 4 ವರ್ಷ ಕ್ಲೀನ್ ಆಗಿ ಇಟ್ಟರೆ 4 ವರ್ಷ ಇಡಬಹುದು. ಎಲ್ಲಿ ಮಾರಾಟ ಮಾಡ್ತೀರಾ ಮೆಣಸಿನ ಮಾರಾಟ? ಈಗ ಮಾರುಕಟ್ಟೆ ವಿಚಾರ ಹೇಳಕ್ ಹೋದ್ರೆ ಈಗ ಮನೆ ಬಾಗಿಲಿಗೆ ಬರ್ತಾರೆ. ನೀವು ಮೆಣಸಿದೆ ಅಂದ್ರೆ ಇಂತ ಕಡೆ ಅಂತಿಲ್ಲ, ನಿರ್ದಿಷ್ಟವಾಗಿ ಮನೆ ಬಾಗಿಲಿಗೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಕೊಟ್ಬಿಡೋ ಅಂತದ್ದು. ನಮ್ದೇನು ಭಾರಿ ಪ್ರಮಾಣದಲ್ಲಿ ಏನ್ ಇರೋದಿಲ್ವಲ್ಲ, ಇದ್ದ ಮೆಣಸನ್ನ ಕೊಟ್ಬಿಡೋದು ಅವ್ರಿಗೆ, ರೇಟ್ ನೋಡಿ ಕೊಡೋದು. ಇದುವರೆಗೆಲ್ಲ 350-300 ಈಗ 400 ರೂಪಾಯಿ ಇದೆ. ಯಾಕೆಂದ್ರೆ ಮೆಣಸು ರೇಟ್ ಅವ್ನ ಮೇಲೆ ಹೋಗ್ತಾ ಇಲ್ಲ, ಕೆಳಕ್ಕೆ ಇಳಿತಿಲ್ಲ, ಆ ಮಟ್ಟದಲ್ಲಿ ಇದೆ. ಎಷ್ಟು ಬೆಲೆ ಸಿಕ್ಕಿದ್ರೆ ಮೆಣಸಿಗೆ ಲಾಭ ಅಂತ ಅನ್ಸುತ್ತೆ ಕೃಷಿಕರಿಗೆ? 700-800 ರೂಪಾಯಿ ಸಿಕ್ಕಿದ್ರೆ ಮಾತ್ರ ಲಾಭ. ಯಾಕೆಂದ್ರೆ ಅದನ್ನು ಮೊದಲನಂಗೆ ಮೆಣಸು ಬೀಳು ಉಳಿಯುತ್ತೆ ಅಲ್ಲ, ಬೀಳು ಬರಲ್ಲ. ಒಂದ್ ಬೀಳಲ್ಲಿ ನಾವು ಒಳ್ಳೆ ಮೆಣಸು ಕುಯ್ತೀನಿ ಅಂದ್ರೆ 10 ವರ್ಷ ಕಾಯ್ಬೇಕು. 10 ವರ್ಷದೊಳಗೆ ಆ ಬೀಳು ಉಳಿದುಳಿಬಹುದು, ಹೋದ್ರೆ ಹೋಗ್ಬಹುದು. ಅದರಿಂದ 600-700 ರೂಪಾಯಿ ರೇಟ್ ಬೇಕೇ ಬೇಕು ಅದಕ್ಕೆ. ಅಷ್ಟು ಸಿಕ್ಕಿದ್ರೆ ನೀವು ಮಾಡೋದಕ್ಕೂ ಒಂದಷ್ಟು ಪ್ರತಿಫಲ ಸಿಗುತ್ತೆ. ಒಟ್ಟಾರೆ ಕೃಷಿ ಏನನ್ಸುತ್ತೆ ಉಮೇಶ್ ಅವರೇ ನಿಮಗೆ? ಕೃಷಿ ನೆಮ್ಮದಿ ಆಗಿದೆ. ಅದಕ್ಕೆ ಪೂರಕವಾಗಿ ನಾನು ಹೇಳಿದ್ನಲ್ಲ, ನಮಗೆ ಇವೇ ಸಮಸ್ಯೆಗಳು. ಬೆಲೆ ಅದೊಂದು, ಕೃಷಿ ಕಾರ್ಮಿಕರದೊಂದು ಸಮಸ್ಯೆ. ಬೆಲೆ ಜಾಸ್ತಿ ಆದ್ರಿಂದ ನಾವು ಮಾಡಕ್ ಕಷ್ಟ ಇದೆ. ಅದ್ರಲ್ಲಿ ಬರ ಅಂತ ಉತ್ಪತ್ತಿ ಭಾರಿ ಕಮ್ಮಿ ಇದೆ. ಅದರಿಂದ ನಾವು ಏನಂದ್ರೆ ಈ ತೋಟ ಏನು ಇಷ್ಟು ಮಾಡಿ ಹಾಳು ಬಿಡಕ್ ಆಗೋದಿಲ್ವಲ್ಲ, ನಮ್ಗೆ ಬೇರೆ ಏನು ಇದಿಲ್ವಲ್ಲ, ಅದನ್ನೇ ನಮ್ಗೆ ಬದುಕೋದ್ರಿಂದ ಅನಿವಾರ್ಯವಾಗಿ ನಾವು ಅದನ್ನ ಮಾಡ್ಲೇಬೇಕಿದೆ. ಕಷ್ಟ ಸುಖ ಮಾಡ್ಲೇಬೇಕಿದೆ.